ಎರಡ್ ಸಾವಿರ ಹಾಕಿದ್ವಿ ಸರ್. ಎರಡ್ ಸಾವಿರ ಮೊಲ. ಸೊ ಇಲ್ಲಿ ನಿಮ್ಗೆ ಅದಕ್ಕೆ ಫೀಡಿಂಗ್ ಅಂದ್ರೆ ಅವಕ್ಕೆ ಆಹಾರ ಕೊಡೋದಾಗಿರ್ಬೋದು? ಸೊಪ್ಪು ಹಾಕಿದ್ವಿ ಸರ್, ತೋಟಗದಲ್ಲೇ ಸೊಪ್ಪು ಬೆಳೆಸ್ಬಿಟ್ಟು ಆ ಸೊಪ್ಪನ್ನ ಕೊಯ್ದು ಹಾಕ್ತಿದ್ವಿ ಸರ್. ಸೊ ನಿಮಗೆ ನಿಮ್ಮ ಕೃಷಿಯ ಉತ್ಪನ್ನಗಳು ಒಂದಕ್ಕೊಂದು ಅವಲಂಬಿತವಾಗಿದ್ದರಿಂದ ನಡೀತಾ ಬಂತು ಅಂತಕ್ಕಂಥದ್ದು. ಆಮೇಲೆ ಹೈನುಗಾರಿಕೆನೆಲ್ಲ ಅಳವಡಿಸಿಕೊಂಡಿದ್ರಲ್ಲ, ಅದರ ಅನುಭವ ಕಮ್ಮಿ ಸರ್. ಅಂದ್ರೆ ಮಾಮೂಲಿಗೆ ಒಂದು ನಮಗೆ ಮನೆಗೆ ಎಷ್ಟು ಬೇಕಷ್ಟು, ನಮಗೆ ಖರ್ಚಿಗೆ ಎಷ್ಟು ಬೇಕಷ್ಟು ಮಾಡಿದ್ವಿ ಸರ್. ಬಹಳ ಸ್ಟ್ರೈಕ್ ಮಾಡಲಿಲ್ಲ ನಾನು ಹೈನುಗಾರಿಕೆ. ಈ ಕೃಷಿಗೆ ನೀರು ಬಹಳ ಮುಖ್ಯ. ನೀರಿಗೆ ಯಾವ್ಯಾವ ಮೂಲಗಳನ್ನ ನೀವು ಬಳಸ್ಕೊಳ್ತಿದ್ರಿ? ಇದು ಸ್ಪ್ರಿಂಕ್ಲರ್ ಮಾಡ್ಕೊಂಡಿನಿ, ಡ್ರಿಪ್ ಮಾಡಿಸಿದೀನಿ ಎಲ್ಲಕ್ಕೂ. ಕೃಷಿ ಹೊಂಡ ಮಾಡಿಸಿದೀನಿ ಸರ್. ಕೃಷಿ ಹೊಂಡ ಎಷ್ಟು ಪ್ರಮಾಣದಲ್ಲಿ ಮಾಡಿಸಿದ್ರಿ ನೀವು? ಅದು 60-30 ಒಂದು ಮಾಡಿಸ್ತೀನಿ ಸರ್, ದೊಡ್ಡದು. ಅದು ಒಂದೇ ಮಾಡಿಸಿರ ಸರ್, ಒಂದು ಫ್ಲಾಟ್ ನಲ್ಲಿ ಅದೇ ನೀರನ್ನ ಡೆವಲಪ್ ಮಾಡ್ಕೊಂಡು ಹೋಗ್ತೀನಿ. ಅದು ಎಷ್ಟು ಎಕರೆಗೆಲ್ಲ ನೀರಿನ? ಐದೂವರೆ ಎಕರೆಗೆ. ಕೊಳವೆ ಬಾವಿ ತೆಗೆಸಿದ್ರೆ ನೀವು? ಕೊಳವೆ ಬಾವಿ ಇಲ್ಲ ಸರ್, ಇದೇ ಕೃಷಿ ಹೊಂಡನೇ. ಕೃಷಿ ಹೊಂಡ ಮಾಡಿಸ್ಕೊಂಡು ಮಳೆ ನೀರನ್ನ ಸಂಗ್ರಹಿಸಿ, ಅದು ಎಷ್ಟು ಅವಧಿವರೆಗೂ ನಿಮ್ಗೆ ನೀರು ಸಿಗ್ತಾ ಇತ್ತು? ಸಿಗ್ತದೆ ಸರ್, ಬೋರ್ ಪಕ್ಕನೆ ಹಾಕಿದ್ವಿ ಸರ್, ಬೋರ್ಗೂ ಇಂಪ್ರೂವ್ ಆಗ್ತಾ ಇದೆ, ನೀರು ಯಾವಾಗೂ ಕಮ್ಮಿ ಆಗ್ತಾ ಇಲ್ಲ ಸರ್. ಅದು ಅದನ್ನೇ ನಾವು ಎಲ್ಲಿವರೆಗೂ ಅದಿರ್ತದೆ ಅಂದ್ರೆ ಬೇಸಿಗೆ ಟೈಮ್ ಸ್ವಲ್ಪ ಕಮ್ಮಿ ಆಗಿರ್ತದೆ ಸರ್, ಮತ್ತೆ ಮಳೆ ಬಂದಾಗ ಇಂಪ್ರೂವ್ಮೆಂಟ್ ಆಗುತ್ತೆ. ನಿಮ್ಮ ಭಾಗದಲ್ಲಿ ಮಳೆ ಪ್ರಮಾಣ ಹೇಗಿತ್ತು? ಇತ್ತೀಚೆಗೆ ಚೆನ್ನಾಗಿದೆ ಸರ್, ಮೊದಲು ಸ್ವಲ್ಪ ಕಮ್ಮಿನೇ ಇತ್ತು. ಮೊದಲಂದ್ರೆ ಎಷ್ಟು ವರ್ಷಗಳಿಂದ? ಈಗ ಒಂದು 8 ವರ್ಷಕ್ಕೆ ಬಹಳ ಕಮ್ಮಿ ಇತ್ತು ಸರ್ ಮಳೆ ಪ್ರಮಾಣ. ಒಂದು ಮಳೆ ಆದ್ರೆ ಒಂದು ಮಳೆ ಆಗ್ತಿರ್ಲಿಲ್ಲ ಸರ್. ಇತ್ತೀಚೆಗೆ ಚೆನ್ನಾಗಿದೆ, ಈಗ ಚೆನ್ನಾಗಿದೆ, ಎಲ್ಲ ಮಳೆ ಬರ್ತಾ ಇದೆ, ಚೆನ್ನಾಗಿದೆ. ಈಗ ನೀವು ಕೃಷಿಯ ಜೊತೆಗೆ ಒಂದಿಷ್ಟು ಮರ ಕೃಷಿಯನ್ನು ಮಾಡ್ತಾ ಇದ್ದೀರಿ? ಏನೇನು ಹಾಕಿದ್ರಮ್ಮ? ಒಂದೇ ಹಾಕಿದ್ವಿ ಸರ್, ಆಮೇಲೆ ಇದು ಗಂಧದ್ದು ಹಾಕಿದ್ವಿ, ಆಮೇಲೆ ಇದು ರಕ್ತ ಚಂದನ ಹಾಕಿದ್ವಿ ಸರ್, ಅವೇ ಸ್ವಲ್ಪ ಜಾಸ್ತಿ ಮಾಡಿ ಸರ್. ಎಷ್ಟು ವರ್ಷಗಳಿಂದ ಇವೆಲ್ಲ ಮಾಡಿ? 2 ವರ್ಷದಿಂದ. ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಅದರ ಆದಾಯ ಶುರುವಾಗ್ತದೆ. ರೇಷ್ಮೆ ಹಾಕಿದ್ ಸರ್ 2 ಎಕರೆ. ಇಷ್ಟೆಲ್ಲ ಯಾರ್ಯಾರು ನೋಡ್ಕೊಳ್ತೀರಿ ನಿಮ್ ಮನೆಯಲ್ಲಿ ನೀವು? ಫಸ್ಟ್ ಎಲ್ಲ ನಾವೇ ಮಾಡ್ತಿದ್ದೆ ಸರ್, ಆಳು ಇಟ್ಕೊಂಡು ಮಾಡಿಸಿದ್ದೆ ಸರ್, ಹೊರಗಡೆ ಹೋಗಿ ಎಲ್ಲ ಮಾಡಿಸ್ಕೊಂಡ್ ಬರ್ತಿದ್ದೆ ಸರ್. ಇತ್ತೀಚೆಗೆ ಈಗ ಮಗ ಬಂದಿದ್ದಾನೆ ಸರ್, ಈಗೇನ ಲಾಕ್ಡೌನ್ ಆಗಿರೋದ್ರಿಂದ ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ, ನಾನು ಮತ್ತೆ ಹಾಸ್ಪಿಟಲ್ ಅದು ಇದು ಅಂತ ಅಡ್ಡಾಡ್ತಿದ್ದೀನಿ ಸರ್. ಅವನೇ ಮಾಡ್ಕೋತಾನೆ. ಈಗ ಮಕ್ಕಳು ಮಾಡ್ತಾರೆ? ಮಗ ಒಬ್ಬತಾನೆ? ಒಬ್ಬನೇ ಮಗ ಸರ್, ಅವನೇ ಮಾಡ್ತಾನೆ. ಈಗ ನಿಮ್ಮ ಅನುಭವಕ್ಕೂ ಮಕ್ಕಳಿಗೂ ತುಂಬಾ ವ್ಯತ್ಯಾಸ ಆಗ್ತದೆ. ನಿಮ್ಮ ತವ್ರ ಮನೆಯಲ್ಲೂ ಇದ್ರ ಅನುಭವ ಇತ್ತು, ಮತ್ತೆ ಇಲ್ಲಿನೂ ನೀವು ಹೆಚ್ಚು ಆಸಕ್ತಿಯಿಂದ ಕೆಲಸ ಮಾಡ್ಕೊಳ್ತಾ ಬರ್ತಾ ಇದ್ರಿ. ಮಕ್ಕಳಿಗೆ ಇದನ್ನ ಹೇಗೆ ನೀವು ಕಲಿಸ್ತಾ ಇದ್ರಿ? ಅದೇ ನನ್ನ ಜೊತೆ ಕರ್ಕೊಂಡು ಹೋಗ್ಬಿಟ್ಟು ಇದು ಈ ತರ ಮಾಡಿಸು, ಇದು ನಿಂಗೆ ಮಾಡಿಸು, ಇದ್ರಾಗ ಹಿಂಗ್ ಲಾಭ ಬರುತ್ತೆ, ಇದ್ರಾಗ ಹಿಂಗ್ ಲಾಭ ಬರುತ್ತೆ, ಈ ಬೆಳೆಗೆ ಈ ತರ ತೆಗಿ, ಈ ತರ ಖರ್ಚು ಬರುತ್ತೆ ಅಂತ ಹೇಳ್ತೀನಿ ಸರ್. ಅದನ್ನ ಈಗಿನ್ನು 3-4 ತಿಂಗಳಿಂದ ಅವ್ನು ತಗೊಂಡಿದ್ದಾನ ಸರ್ ಅದೆಲ್ಲ, ಅದ್ರ ವ್ಯವಸಾಯದ್ದೆಲ್ಲ ಅನುಭವ ಅವನಿಗೆ ಈಗ ಆಗ್ತಾ ಇದೆ. ಒಂದು ಸಾಮಾನ್ಯ ಕೃಷಿ ಕುಟುಂಬಕ್ಕೆ ಹಣಕಾಸಿನ ಒಂದು ಆಧಾರ ಬಹಳ ಮುಖ್ಯ, ಖರ್ಚು ವೆಚ್ಚಗಳಿಗೆ. ಇದನ್ನೆಲ್ಲ ಹೇಗೆ ನೀವು ಪ್ರಿಪರೇಷನ್ ಮಾಡ್ಕೊಳ್ತಾ ಇರ್ತೀರಿ? ಈಗ ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರೆ, ಈಗ ಒಂದು ಸಣ್ಣ ಒಂದು 4 ಕೆಜಿ ಬೀಜದ ಪಾಕೆಟ್ಗೂ ಸಾಲ ಮಾಡುವಂತ ಪರಿಸ್ಥಿತಿಗಳೆಲ್ಲ ಇರ್ತವೆ. ಒಬ್ಬ ಸಾಮಾನ್ಯ ರೈತರು ಈ ಹಣಕಾಸಿನ ತೊಂದರೆ ಅಡಚಣೆಗಳು ಇಲ್ಲದೆ ಕೃಷಿ ಮಾಡುವಂತ ವ್ಯವಸ್ಥೆ ಮಾಡ್ಬೇಕಂದ್ರೆ ಏನೆಲ್ಲ ಮಾಡ್ಬೇಕಾಗುತ್ತೆ? ಬೆಳೆ ಒಂದ್ಸರಿ ಅದೇ ಹೇಳ ಸರ್, ಬ್ಯಾಂಕ್ ಲೋನ್ ತಗೊಂತಿದ್ವಿ ಸರ್, ನಮ್ಮ ಜಮೀನು ನನ್ನ ಹೆಸರಲ್ಲೇ ಇದೆ, ಅದನ್ನ ಮಾಡ್ಕೊಂಡು ಕೃಷಿ ಇದರಿಂದಾನೆ ಬ್ಯಾಂಕ್ ನಲ್ಲಿ ಲೋನ್ ತಗೊಂಡ್ಬಿಟ್ಟು ಮಾಡ್ಸದ್ ಸರ್, ಮತ್ತೆ ಅದನ್ನ ಕಟ್ಕೊಂತ ಹೋಗ್ತಿದ್ವಿ ಸರ್, ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಂತೀವಿ ಸರ್. ಅಂದ್ರೆ ನಿಮಗೆ ಬ್ಯಾಂಕ್ ಲೋನ್ ಸಿಸ್ಟಮ್ ಏನಿದೆ ಅಲ್ವಾ ಸರ್, ಅದು ಬೆಳೆ ಆಧಾರದ ಮೇಲೆ ಅಂದ್ರೆ ನೀವು ಪ್ರತಿ ವರ್ಷ ಅದನ್ನ ರಿನಿವಲ್ ಮಾಡ್ತಾನೆ ಇದೆ ಸರ್. ಸೊ ಕೃಷಿಗೆ ಒಂದಿಷ್ಟು ಹಣ ಹೂಡಿಕೆ ಮಾಡೋದಕ್ಕೆ ಒಂದು ಸಪೋರ್ಟ್ ಬೇಕೇ ಬೇಕು. ಸೊ ಅದು ನೀವು ಬ್ಯಾಂಕ್ ಅನ್ನ ಬಳಸ್ಕೊಂಡಿದ್ದೀರಿ. ಇದಾದ ನಂತರದಲ್ಲಿ ನಿಮ್ಮ ಕೃಷಿಯ ಉತ್ಪನ್ನಗಳ ಆದಾಯ ಹೇಗೆ ಬರ್ತಾ ಇತ್ತು? ಈಗ ನೀವು ಬೇರೆ ಬೇರೆ ಎಲ್ಲ ಕೃಷಿ ಅವಲಂಬಿಗಳಿರ್ತಕ್ಕಂತ ತರಕಾರಿಗಳನ್ನ ಬೆಳೀತಾ ಇದ್ರಿ, ಎಲ್ಲ ಮಾಡ್ತಿದ್ರಿ, ಅದು ಹೇಗೆ ನಿಮ್ಗೆ ಆದಾಯ ತಂದ್ಕೊಡ್ತಾ ಇತ್ತು? ಅದೇ ಹೇಳಿದ್ದೀನ ಸರ್, ಖರ್ಚು ಬರ್ತಿತ್ತು, ಅದರಲ್ಲಿ ಆದಾಯ ಬಂದಿದ್ದೆಲ್ಲ ಮಕ್ಕಳಿಗೆ ಓದಿಸಿದೆ. ಒಂದು ಏನ್ ನಮ್ ಖರ್ಚೆಲ್ಲ ತೆಗೆದು ಒಂದು 3-3.5 ಲಕ್ಷ 4 ಲಕ್ಷ ಒಂದೊಂದ್ಸರಿ ಆ ತರ ಸಿಗೋದು ವಾರ್ಷಿಕವಾಗಿ, ಒಂದ್ಸರಿ 5 ಲಕ್ಷ, ಒಂದ್ಸರಿ ಇರ್ತದ್ದೇ ಇಲ್ಲ. ಮಳೆ ಏನಾನ ಕಮ್ಮಿ ಆಗಿ ನಮ್ದೇನ ಕ್ರಾಪ್ ಇದಾಗ್ಬಿಟ್ರೆ ಆ ತರನು ಆಗದು, ವರ್ಷ ಒಟ್ಟು 2-3 ಲಕ್ಷ ಫಿಕ್ಸ್ ಇರೋದು ಸರ್. ಕೃಷಿಗೆ ಒಳಸುರಿಗಳು ಬಹಳ ಮುಖ್ಯ, ಅಂದ್ರೆ ಗೊಬ್ಬರ ಹಾಕೋದು, ಗೊಬ್ಬರ ಕೊಡೋದಾಗಿರ್ಬೋದು. ಒಂದ್ ಕಡೆಗೆ ರೈತರು ರಾಸಾಯನಿಕ ಗೊಬ್ಬರಗಳನ್ನ ಹೆಚ್ಚು ಅವಲಂಬಿಸಿಕೊಳ್ಳೋದು ಒಂದು ಪರಂಪರೆ, ಆದ್ರೆ ಒಂದು ಕಡೆಗೆ ಸ್ಥಳೀಯ ಈ ಗೊಬ್ಬರನೇ, ಕೋಳಿ ಗೊಬ್ಬರ, ಮೊಲದ ಗೊಬ್ಬರ, ಕುರಿದು ದನ ತುಕೊಂಡ ಗೊಬ್ಬರ ಬರುತ್ತೆ, ಅದನ್ನು ತರಿಸ್ತೀನಿ, ಎರೆಹುಳದ ಗೊಬ್ಬರ ಅದು ತಗೋತೀನಿ ಸರ್.

ನೆಲದ ಸಮಾನಾಂತರದ ಕಾಂಡಕ್ಕೆ ಬಿಳಿ ಬಣ್ಣದ ಶಿಲೀಂಧ್ರದ ಸೋಂಕು ಕಂಡುಬರುತ್ತದೆ. ರೋಗ ಪೀಡಿತ ಗಿಡ ಮೊದಲು ಗಿಡ್ಡದಾಗಿದ್ದು ಹಳದಿ ಬಣ್ಣಕ್ಕೆ ತಿರುಗುತ್ತದೆ, ನಂತರ ಪೂರ್ತಿ ಗಿಡ ಒಣಗಿ ಸಾಯುತ್ತದೆ. ಅಂತಹ ಗಿಡಗಳನ್ನು ಪರೀಕ್ಷಿಸಿದಾಗ ಬಿಳಿ ಬೂಸ್ಟ್ ಕಾಂಡದ ಮೇಲೆ ಬೆಳೆದಿದ್ದು ಕಂಡುಬರುತ್ತದೆ ಹಾಗೂ ಸಾಸಿವೆ ಕಾಳಿನ ಗಾತ್ರ ಹಾಗೂ ಬಣ್ಣ ಹೊಂದಿದ ಶಿಲೀಂಧ್ರದ ಬೀಜಗಳು ಕಂಡುಬರುತ್ತವೆ. ರೋಗ ಲಕ್ಷಣಗಳು ಕಾಯಿ ಹಾಗೂ ಕಾಯಿದೇಟಿಗೂ ಹರಡುತ್ತವೆ. ಗಿಡಗಳನ್ನು ಕೀಳುವ ವೇಳೆ ಕಾಯಿಗಳು ಭೂಮಿಯಲ್ಲಿ ಉಳಿಯುತ್ತವೆ. ಇದನ್ನು ನಿರ್ವಹಣೆ ಮಾಡುವುದು ಹೇಗೆಂದರೆ, ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 3 ಗ್ರಾಂ ಕಾರ್ಬಾಕ್ಸಿನ್ 75 WP ಅಥವಾ 3 ಗ್ರಾಂ ಕಾರ್ಬೊಂಡೈಸಿಮ್ ಮತ್ತು ಮ್ಯಾಂಕೋಜಿಬ್ ಅಥವಾ 1 ಗ್ರಾಂ ಟೆಬ್ಯುಕೋನಜೋಲ್ 2% ಬೀಜೋಪಚಾರ ಮಾಡಿ ಬಿತ್ತಬೇಕು. ರೋಗ ಹೆಚ್ಚು ಕಂಡುಬಂದ ಹೊಲವನ್ನು ಸಜ್ಜೆ, ಜೋಳ ಅಥವಾ ಮೆಕ್ಕೆಜೋಳದಿಂದ ಪರಿವರ್ತನೆಗೆ ಒಳಪಡಿಸಬೇಕು. ಮಾಗಿ ಉಳುಮೆಯನ್ನು ಹೆಚ್ಚು ಆಳವಾಗಿ ಮಾಡಿ ಮಣ್ಣಿಗೆ ಹೆಚ್ಚು ಹಸಿರೆಲೆ ಗೊಬ್ಬರ, ಕಾಂಪೋಸ್ಟ್ ಅಥವಾ ಎರೆಹುಳು ಗೊಬ್ಬರ ಹಾಕಬೇಕು. ಶೇಂಗಾ ಅಥವಾ ಔಡಲ ಅಥವಾ ಬೇವಿನ ಹಿಂಡಿಯನ್ನು 200 ಕಿಲೋಗ್ರಾಂನಂತೆ ಎಕರೆಗೆ ಮಣ್ಣಿನಲ್ಲಿ ಬೆರೆಸುವುದು ಉತ್ತಮವಾದುದು. ಇದುವರೆಗೂ ಸಲಹೆಗಳನ್ನು ಕೇಳಿದಿರಿ. ರೈತ ಮಿತ್ರರೇ, ಇದೊಂದು ಪ್ರಕಟಣೆ. ಶ್ರೀ ಆನಂದ್ ಸಿಂಗ್, ಮಾನ್ಯ ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ಹಜ್ ಮತ್ತು ವಕ್ಫ್ ಇಲಾಖೆ ಸಚಿವರು ಹಾಗೂ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ ಮತ್ತು ಅಧ್ಯಕ್ಷರು, ನೀರಾವರಿ ಸಲಹಾ ಸಮಿತಿ ಇವರು 2021-22 ಸಾಲಿನ 115ನೇ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ತುಂಗಭದ್ರಾ ಯೋಜನೆ ಮತ್ತು ವಿಜಯನಗರ ಕಾಲುವೆಗಳ ಮುಂಗಾರು ಹಂಗಾಮಿಗೆ ಜಲಾಶಯದಲ್ಲಿ ಲಭ್ಯವಿರುವ ನೀರಿನ ಪ್ರಮಾಣವನ್ನು ಅಂದಾಜಿಸಿ ಕಾಲುವೆಗಳಿಗೆ ನೀರು ಹರಿಸಲು ನಿರ್ಧರಿಸಲಾಗಿರುತ್ತದೆ. ತುಂಗಭದ್ರಾ ಎಡದಂಡೆ ಮುಖ್ಯ ಕಾಲುವೆ 18-7-2021 30-11-2021 4100 ಕ್ಯೂಸೆಕ್ನಂತೆ ಅಥವಾ ಈ ಕಾಲುವೆಯಡಿ ನೀರಿನ ಲಭ್ಯತೆಯು ಇರುವವರೆಗೆ ಮಾತ್ರ, ಇದರಲ್ಲಿ ಯಾವುದು ಮೊದಲು ಅದು ಅನ್ವಯಿಸುತ್ತದೆ. ಕುಡಿಯುವ ನೀರಿಗಾಗಿ ಗಣಿಕಲ್ ಜಲಾಶಯ ತುಂಬುವವರೆಗೂ ದಿನಾಂಕ 18-7-2021-25-7-2021 ಎಲ್ಲ ವಿತರಣಾ ಕಾಲುವೆಗಳು ಮುಚ್ಚುವುದು. ತುಂಗಭದ್ರಾ ಬಲದಂಡೆ ಮೇಲ್ಮಟ್ಟದ ಕಾಲುವೆ 18-7-2021-30-11-2021 1130 ಕ್ಯೂಸೆಕ್ನಂತೆ ಅಥವಾ ಈ ಕಾಲುವೆಯಡಿ ನೀರಿನ ಲಭ್ಯತೆಯು ಇರುವವರೆಗೂ ಮಾತ್ರ, ಇದರಲ್ಲಿ ಯಾವುದು ಮೊದಲು ಅದು ಅನ್ವಯಿಸುತ್ತದೆ. ತುಂಗಭದ್ರಾ ಬಲದಂಡೆ ಕೆಳಮಟ್ಟದ ಕಾಲುವೆ 18-7-2021-30-11-2021 700 ಕ್ಯೂಸೆಕ್ನಂತೆ ಅಥವಾ ಈ ಕಾಲುವೆಯಡಿ ನೀರಿನ ಲಭ್ಯತೆಯು ಇರುವವರೆಗೆ ಮಾತ್ರ, ಇದರಲ್ಲಿ ಯಾವುದು ಮೊದಲು ಅದು ಅನ್ವಯಿಸುತ್ತದೆ. ರಾಯ ಬಸವಣ್ಣ ಕಾಲುವೆ 1-6-2021-10-12-2021 235 ಕ್ಯೂಸೆಕ್ನಂತೆ ಅಥವಾ ಈ ಕಾಲುವೆಯಡಿ ನೀರಿನ ಲಭ್ಯತೆ ಇರುವವರೆಗೆ ಮಾತ್ರ, ಇದರಲ್ಲಿ ಯಾವುದು ಮೊದಲು ಅದು ಅನ್ವಯಿಸುತ್ತದೆ. ಮತ್ತು ಹಿಂಗಾರು ಹಂಗಾಮಿನ ಬೆಳೆಗಳಿಗೆ ಲಭ್ಯತೆ ಅನುಸಾರ ಮುಂದಿನ ಸಭೆಯಲ್ಲಿ ತೀರ್ಮಾನಿಸಲಾಗುವುದು. ತುಂಗಭದ್ರಾ ಎಡದಂಡೆ ಮೇಲ್ಮಟ್ಟದ ಕಾಲುವೆ 18-7-2021-30-11-2021 25 ಕ್ಯೂಸೆಕ್ನಂತೆ ಅಥವಾ ಈ ಕಾಲುವೆಯಡಿ ನೀರಿನ ಲಭ್ಯತೆಯು ಇರುವವರೆಗೆ ಮಾತ್ರ, ಇದರಲ್ಲಿ ಯಾವುದು ಮೊದಲು ಅದು ಅನ್ವಯಿಸುತ್ತದೆ. ತುಂಗಭದ್ರಾ ಜಲಾಶಯದಲ್ಲಿ ಲಭ್ಯವಿರುವ ನೀರನ್ನು ಮಿತವ್ಯಯವಾಗಿ ಬಳಸಿ ಅಧಿಕೃತ ಅಚ್ಚುಕಟ್ಟು ಪ್ರದೇಶದಲ್ಲಿ ನಿಗದಿತ ಬೆಳೆಗಳನ್ನು ಮಾತ್ರ ಬೆಳೆಯಲು ಹಾಗೂ ಸಮರ್ಪಕ ನೀರು ನಿರ್ವಹಣೆಗೆ ಇಲಾಖೆಯೊಡನೆ ಸಹಕರಿಸಲು ರೈತ ಬಾಂಧವರಲ್ಲಿ ಕೋರಲಾಗಿದೆ. ಪ್ರಸಕ್ತ ಅಂದಾಜಿಸಿದ ನೀರಿನ ಪ್ರಮಾಣವು ತಾತ್ಕಾಲಿಕವಾಗಿದ್ದು, ತುಂಗಭದ್ರಾ ಜಲಾಶಯಕ್ಕೆ ಹರಿದು ಬರುವ ಒಳಹರಿವಿನ ಪ್ರಮಾಣದ ಮೇಲೆ ಅವಲಂಬಿತವಾಗಿದ್ದು, ಮುಂದೆ ಒಳಹರಿವಿನ ಪ್ರಮಾಣದಲ್ಲಿ ಕೊರತೆ ಉಂಟಾದಲ್ಲಿ ಪರಿಷ್ಕೃತ ಪ್ರಕಟಣೆಯನ್ನು ಪ್ರಕಟಿಸಲಾಗುವುದು ಎಂದು ಅಧೀಕ್ಷಕರು, ಅಭಿಯಂತರರು, ಕರ್ನಾಟಕ ನೀರಾವರಿ ನಿಗಮ ನಿಯಮಿತ, ತುಂಗಭದ್ರಾ ಯೋಜನಾ ವೃತ್ತ, ಮುನಿರಾಬಾದ್ ಹಾಗೂ ತುಂಗಭದ್ರಾ ಯೋಜನೆ ಮತ್ತು ವಿಜಯನಗರ ಕಾಲುವೆಗಳ ನೀರಾವರಿ ಸಲಹಾ ಸಮಿತಿ ಸದಸ್ಯ ಕಾರ್ಯದರ್ಶಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.

ಇದುವರೆಗೆ ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಇನ್ನು ಮುಂದೆ ಗ್ರಾಮಾಂತರಂಗ.